ಅವಾಗ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆದಾಗಿಂದ ಏನು ಹೆಚ್ಚೆಚ್ಚಾಗಿ ರಸಗೊಬ್ಬರಗಳನ್ನು ಬಳಸೋದು ರೈತರು ಮಾಡ್ತಿದ್ದಾರೆ, ಮತ್ತೆ ಹೆಚ್ಚೆಚ್ಚಾಗಿ ಬಳಸೋದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆನೂ ಹಾಳಾಗುತ್ತೆ, ನಮಗೆ ಬೆಳೆ ಬರುವಂತಹ ಸಾಮಾನ್ಯ ಇಳುವರಿ ಕೂಡ ನಮಗೆ ಸರಿಯಾದ ಪ್ರಮಾಣದಲ್ಲಿ ಸಿಗಲ್ಲ. ಇದಕ್ಕೆಲ್ಲ ಮುಖ್ಯ ಉದ್ದೇಶಪ್ಪ ಅಂದ್ರೆ ಮಣ್ಣು. ಹಿಂದಿನ ಕಾಲದಲ್ಲಿ ಕನಕದಾಸರು ಹೇಳಿದ್ರು, ಮಣ್ಣಿಂದ ಸಕಲ ಸರ್ವ ಎಲ್ಲನಂತನ ಹೇಳಿದ್ರು. ಈ ನಿಟ್ಟಿನಲ್ಲಿ ನಾವು ಮಣ್ಣಿನ ಆರೋಗ್ಯ ಸುಸ್ಥಿರವಾಗಿ ಕಾಪಾಡ್ಕೊಳ್ಳೋದು ಒಂದು ಬಹಳ ಮುಖ್ಯವಾದ ಕೆಲಸ. ನಾವೊಂದು ಇಡೀ ಮಣ್ಣಿಗೆ ಏನು ನಾವು ಕೊಡ್ತೀವೋ ಅದು ನಮಗೆ ವಾಪಸ್ಸು ಮಣ್ಣು ಕೊಡುತ್ತೆ. ಅಂದ್ರೆ ನಾವು ಒಳ್ಳೇದು ಕೊಟ್ಟರೆ ಒಳ್ಳೇದು ಕೊಡುತ್ತೆ, ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದು ಕೊಡುತ್ತೆ. ಈ ನಿಟ್ಟಿನಲ್ಲಿ ಮಣ್ಣು ಅಂದ್ರೆ ಇಷ್ಟು ಇಂಪಾರ್ಟೆನ್ಸ್ ಬಂದಿದೆ ಈಗ. ಈಗ ನೀವು ವಿತೌಟ್ ಮಣ್ಣು, ಮಣ್ಣಿಲ್ಲ ಅಂದ್ರೆ ಏನಂದ್ರೆ ನೀವು ಏನು ಬೆಳೆಯಕ್ಕಾಗಲ್ಲ, ಏನು ತಿನ್ನಕ್ಕಾಗಲ್ಲ, ಈಗಿನ ಜನಸಂಖ್ಯೆ ಹೊಟ್ಟೆ ಹಸುವಿಂದ ಸಾಯ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ರೈತ ಬಾಂಧವರೇ ಎಲ್ಲರಿಗೂ ನಿಮ್ಗೆ ಕೈ ಮೂದ್ ಕೇಳ್ತೀನಿ, ಮಣ್ಣಿನ ಆರೋಗ್ಯದ ಸ್ಥಿತಿಯನ್ನು ಸ್ಥಿರವಾಗಿ ಕಾಪಾಡಿಕೊಳ್ಳಿ. ಈಗೇನು ಮುಂದಿನ ಜನರೇಷನ್ ನಾವು ಏನಾದರೂ ಒಳ್ಳೇದು ಮಾಡ್ಬೇಕಪ್ಪ ಅಂದ್ರೆ ನೀವು ಆಸ್ತಿ 100 ಕೋಟಿ 200 ಕೋಟಿ ತೆಗೆದಿಟ್ಟು ಒಂದು 10 ಮನೆ ಕಟ್ಟಿದ್ನಪ್ಪ, ನಮ್ಮ ಮಕ್ಕಳಿಗೆ ಒಂದು 50 ಎಕರೆ ಜಮೀನ್ ತಗೊಂಡಪ್ಪ ಅಂತ ಹೇಳ್ಬೋದು ನೀವು. ಅದೆಲ್ಲ ಒಂದು ಸಂಪತ್ತಲ್ಲ. ನಾವು ಮಣ್ಣಿನ ಆರೋಗ್ಯದ ಸಂಪತ್ತನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀವೋ ಅಷ್ಟು ನಮ್ಮ ಒಂದು ಫ್ಯೂಚರ್ ಏನು ನಮ್ಮ ಒಂದು ಮಕ್ಕಳಿಗೆ ನಾವು ಅಷ್ಟು ಒಳ್ಳೆಯ ಆರೋಗ್ಯವನ್ನು ನಾವು ಕೊಡ್ಬೋದು. ಯಾಕಂದ್ರೆ ಎಲ್ಲಾ ಮಣ್ಣು ಅದಗೆಡಿಸಿ ನಾವೇ ನಮ್ಮ ಕಾಲಕ್ಕೆಲ್ಲ ಮುಗಿಸೋಗ್ಬಿಟ್ರೆ ಮುಂದಿನ ಮಕ್ಕಳು ಏನಾಕಪ್ಪ ಅಂದ್ರೆ ಅದ್ರ ಏನನ್ನ ಬೆಳೆದು ಈಗ ನಾವೀಗೇನು 50 ವರ್ಷ 60 ವರ್ಷ ಬದುಕ್ತಿದ್ವಿ, ಅವರೊಂದು 25 ವರ್ಷ 30 ವರ್ಷಕ್ಕೆ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಮಣ್ಣಿನ ಒಂದು ಆರೋಗ್ಯ ಯಾಕೆ ತಿಳ್ಕೊಬೇಕು ರೈತರು ಅಂದ್ರೆ, ಮಣ್ಣಿನಲ್ಲಿ ಯಾವ ಯಾವ ಅಂಶಗಳಿದಾವೆ, ಆ ಮಣ್ಣಿನಲ್ಲಿ ನಮಗೆ ಆ ಅಂಶಗಳಿಂದ ನಮ್ಗೆ ಏನನ್ನ ಗಿಡಗಳಿಗೆ ಏನೇನು ಬೇಕು ಅನ್ನೋದನ್ನ ಮೊದಲು ರೈತರು ತಿಳ್ಕೊಬೇಕು. ನಾವು ಮಣ್ಣಲ್ಲಿ ಕೆಲವೊಂದಿಷ್ಟು ಕಮ್ಮಿ ಇರ್ತಾವು, ಕೆಲವೊಂದಿಷ್ಟು ಜಾರ್ಜ್ ಇರ್ತಾವೆ. ಮುಖ್ಯವಾಗಿ 17 ಮುಖ್ಯ ಪೋಷಕಾಂಶಗಳು ನಮಗೆ ಮಣ್ಣಿಂದ ಸಸ್ಯಕ್ಕೆ ಬೇಕಾಗಿರುವಂತದ್ದು. ಸೊ ಆ 17 ಮುಖ್ಯ ಪೋಷಕಾಂಶಗಳ ಸ್ಥಿತಿ ಯಾವ ರೀತಿ ಮಣ್ಣಿನಲ್ಲಿ ಇದೆ ಅನ್ನೋದನ್ನ ನಾವು ಮಣ್ಣು ಪರೀಕ್ಷೆಯಿಂದ ತಿಳ್ಕೊಂತೀವಿ. ಸೊ ಆ 17 ಮುಖ್ಯ ಪೋಷಕಾಂಶಗಳ ಯಾವಪ್ಪ ಅಂದ್ರೆ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟಾಶ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೇಷಿಯಂ ಇರ್ಬೋದು, ಸೂಕ್ಷ್ಮ ಪೋಷಕಾಂಶಗಳು ಇವೆಲ್ಲನೂ ನಮ್ಮ ಮಣ್ಣಿನಲ್ಲಿ ಸುಸ್ಥಿರವಾಗಿ ಮೇಂಟೈನ್ ಆಗಿದ್ರೆ ಮಾತ್ರ ನಮ್ಗೆ ಒಳ್ಳೆ ಈಳು ಸಿಗುತ್ತೆ, ನಮ್ಗೆ ಒಳ್ಳೆ ಆರೋಗ್ಯನೂ ಇರುತ್ತೆ. ಸೊ ಈಗ ಕೆಲವೊಂದು ಜನಗಳಲ್ಲಿ ಈಗಿನ ಜನಸಂಖ್ಯೆಯಲ್ಲಿ ನ್ಯೂಮೋನಿಯಾ ಬರುತ್ತೆ, ಆಮೇಲೆ ಕೆಲವೊಬ್ಬರಿಗೆ ಐರನ್ ಕಂಟೆಂಟ್ ಕಡಿಮೆ ಇರುತ್ತೆ, ಕೆಲವೊಬ್ಬರಿಗೆ ಬಿಳಿ ಕೂದಲು ಬೇಗ ಬಂದ್ಬಿಟ್ಟಿರುತ್ತೆ, ಕೆಲವೊಬ್ಬರಿಗೆ ಏನು ಮೂಳೆಗಳು ಸವೆತ ಬಂದಿರುತ್ತೆ. ಇವೆಲ್ಲ ಯಾಕೆ ಹಾಕುವಪ್ಪ ಅಂದ್ರೆ ನಮ್ಗೆ ಆ ಮಣ್ಣಿನಿಂದ ಬಂದಂತ ನಾವೀಗೇನು ಅಂಶಗಳು ಇಲ್ದಿರೋ ಮಣ್ಣಿನಿಂದ ತಿಂದಂತ ಫುಡ್ ಇಂದ ನಾವು ನಮ್ಗೆ ಆರೋಗ್ಯ ಕೆಡ್ತಾ ಐತೆ. ಆದ್ರಿಂದ ನಾವೇನ್ ಮಾಡ್ತೀರಿ ರೈತ ಬಾಂಧವ್ರೆ, ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಎಷ್ಟು ಮಟ್ಟದಲ್ಲಿ ಗೊಬ್ಬರ ಹಾಕಬೇಕು ಅನ್ನೋದನ್ನ ನಾವು ರೈತ ಬಾಂಧವರಿಗೆ ಸೈಂಟಿಸ್ಟ್ಗಳು ಏನು ವಿಜ್ಞಾನಿಗಳು ಇದನ್ನ ತಿಳಿಸ್ಕೊಡ್ತಾರೆ. TKVK ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಾಗಿರ್ಬೋದು, ಮತ್ತೆ ಆಮೇಲೆ ನಮ್ಮ ಒಂದು ಕತ್ಲಗೆರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಾಗಿರ್ಬೋದು, ಒಂದು ಮಣ್ಣಿನ ಒಂದು ಸ್ಯಾಂಪಲ್ಗೆ ನಾವು 100 ರೂಪಾಯಿ ತಗೊಂತೀವಿ, ಒಂದು ನೀರು ಸ್ಯಾಂಪಲ್ಗೆ ನಾವು 100 ರೂಪಾಯಿ ತಗೊಂತೀವಿ. ಸರ್, ಈಗ ಮನುಷ್ಯನ ಆರೋಗ್ಯವನ್ನು ನಾವು ತಿಳ್ಕೊಳ್ಬೇಕಂತಂದ್ರೆ ರಕ್ತ ಪರೀಕ್ಷೆ ಮಾಡಿಸಬೇಕಾಗುತ್ತೆ, ಅದೇ ರೀತಿ ಮಣ್ಣಿನ ಆರೋಗ್ಯ ತಿಳ್ಕೊಳ್ಬೇಕಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸಬೇಕು ಅಂತ ಹೇಳ್ತೀರ? ಹೌದೌದು. ಈಗೇನು ಮನುಷ್ಯರಿಗೆ BP ಎಷ್ಟೈತಿ, ಶುಗರ್ ಎಷ್ಟೈತಿ, ಎಷ್ಟು ಆರೋಗ್ಯದ ಸ್ಥಿತಿ ಹೆಂಗೈತೆ ಅಂತ ನಾವೆಷ್ಟು ಇಂಪಾರ್ಟೆನ್ಸ್ ಕೊಡ್ಕೋತೀವ, ಮಣ್ಣು ಕೂಡ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕು ಸರ್. ಯಾಕಂದ್ರೆ ಅದನ್ನ ನಮ್ಗೆ ಅಷ್ಟು ಚೆನ್ನಾಗಿ ಒಳ್ಳೆ ಆರೋಗ್ಯ ನಾವು ನಮ್ಮ ಎತ್ತ ತಾಯಿ ಇದ್ದಂಗೆ ನಮ್ಗೆ ಅನ್ನ ಕೊಟ್ಟು ಸಾಕುವಂತ ತಾಯಿ, ಆದ್ರೆ ಆರೋಗ್ಯದ ಸ್ಥಿತಿ ಯಾವ ರೀತಿ ಅನ್ನೋದ್ರಿಂದ ಪ್ರತಿ ವರ್ಷಕ್ಕೆ ಒಂದ್ಸಲ ಆದ್ರೂ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಆ ಮಣ್ಣಿನ ಆರೋಗ್ಯ ನಾನು ಯಾವ ರೀತಿ ಇರುತ್ತೆ ಅಂತ ತಿಳ್ಕೋಬೇಕು. ಸರ್, ಈ ಮಣ್ಣು ಪರೀಕ್ಷೆ ಅಂತಂದ್ರೆ ಯಾವ ರೀತಿ ಮಾಡಿಸಬೇಕಾಗುತ್ತೆ, ಅಂದ್ರೆ ಮಣ್ಣಿನ ಒಂದು ಮಾದರಿ ತೆಗೆಯುವ ಒಂದು ವಿಧಾನ ಯಾವ ರೀತಿ ಅಂತ ಹೇಳ್ತೀರಾ? ಏನಪ್ಪಾ ಅಂದ್ರೆ ನಾವು ಮಣ್ಣು ಪರೀಕ್ಷೆ ಬಹಳ ಮುಖ್ಯವಾಗಿ ನಾವು 1 ಎಕರೆ ಹೊಲಕ್ಕೆ ನಾವು ಏನಿಲ್ಲ ಅಂದ್ರೂ ಕೂಡ 1-2 ಸ್ಯಾಂಪಲ್ ತಗೋಬೇಕು. 1-2 ಸ್ಯಾಂಪಲ್ ನಾವು ತಗೊಂಡು ಮಣ್ಣು ಯಾವ ಮಟ್ಟದಲ್ಲಿ ತಗೋಬೇಕಪ್ಪ ಅಂದ್ರೆ 1 ಎಕರೆಗೆ ಅಂದ್ರೆ ಜಡ್ ಹಾಕೋದ್ರೆ ಇಂಗ್ಲೀಷಲ್ಲಿ ABCD ಜಡ್ ಬರುತ್ತಲ್ಲ ರೈತ ಬಾಂಧವ್ರೆ, ಆ ನಿಟ್ಟಿನಲ್ಲಿ 1 ಎಕರೆಗೆ 5 ಕಡೆ ಸ್ಯಾಂಪಲ್ನ ತಗೋಬೇಕು. ಆ 5 ಕಡೆ ಸ್ಯಾಂಪಲ್ನ ಯಾವ ರೀತಿಪ್ಪ ಅಂದ್ರೆ ಈಗ ತೋಟಗಾರಿಕೆ ಬೆಳೆಗಳಾದ್ರೆ ಒಂದು 15-60 ಸೆಂಟಿಮೀಟರ್ ಆಳದವರೆಗೂ ತಗೋಬೇಕು. ಯಾಕಪ್ಪ ಅಂದ್ರೆ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಅಲ್ಲಿವರೆಗೂ ನಮಗೆ ಬೇರು ಹೋಗಿರುತ್ತೆ. ತೋಟಗಾರಿಕೆ ಬೆಳೆಗಳು ಏನಾಗ್ತೀವಿ ರೈತ ಬಾಂಧವ್ರೆ, ಆ ಒಂದು 15-60 ಸೆಂಟಿಮೀಟರ್ ಆಳದವರೆಗೂ ತಗೋಬೇಕು. ಅದಲ್ಲದೆ ಮತ್ತೆ ನೀವು ಫೀಲ್ಡ್ ಕ್ರಾಪ್ಸ್ ಅಂತಾರೆ, ಈಗ ಭತ್ತ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅದಕ್ಕೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ 15 ಸೆಂಟಿಮೀಟರ್ ಆಳದಲ್ಲಿ ನಾವು ಮಣ್ಣು ಪರೀಕ್ಷೆನ ಮಾದರಿಗಳನ್ನ ತಗೋಬೇಕು. 15 ಸೆಂಟಿಮೀಟರ್ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ಚಲಿಕೆ ಇರುತ್ತಲ್ಲ, ವಿ ಶೇಪ್, ಏನ್ ನಾವು ಚಲಿಕೆ ಕಾಮನ್ ಚಲಿಕೆ ಇದ್ರು ನಡೀತಿ, ಒಂದು ಏನೋ ಒಂದು ಮಣ್ಣು ಬಿಡಿಸ್ತಾರಲ್ಲ ಅಂತ ಒಂದು ಮೆಟೀರಿಯಲ್ ಇದ್ರು ಕೂಡ ನಡೀತೈತೆ. ಅದರಿಂದ ನಾವು ವಿ ಶೇಪ್ ಅಲ್ಲಿ ನಾವು ಹೊಡೆದು ಮಿನಿಮಮ್ 15 ಸೆಂಟಿಮೀಟರ್ ಏನು ಭತ್ತ ಮೆಕ್ಕೆಜೋಳ ಅಂದಲ್ಲ ಅದ್ರದ್ದು 15 ಸೆಂಟಿಮೀಟರ್ ವರೆಗಾದ್ರೂ ನಾವು ಮಣ್ಣಿನ ಮಾದರಿಯನ್ನ ಪರೀಕ್ಷೆಗೆ ತಗೋಬೇಕು. ಈ ಒಂದು ನಿಟ್ಟಿನಲ್ಲಿ ಮಣ್ಣಿನ ಮಾದರಿ ಅವನು ಏನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ್ಯಾವ ಮುಖ್ಯ ಸೂಚನೆಗಳಂತ ಕೆಲವೊಂದಿದಾವೆ. ಆ ಮುಖ್ಯ ಸೂಚನೆಗಳು ಏನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಗೊಬ್ಬರ ಹಾಕಿದ ತಕ್ಷಣ ನಾವು ಮಣ್ಣಿನ ಮಾದರಿನ ಪರೀಕ್ಷೆಗೆ ತಗೋಬಾರದು. ಅದಾದ್ಮೇಲೆ ಒಂದು ನೀರಿನ ಏನು ನಾವು ನೀರಾವರಿ ನೀರು ಬಿಡೋದಾಗಲಿ ಅಥವಾ ಏನು ಮಳೆ ಬಂದಿರುತ್ತೆ ಆ ಒಂದು ಕಂಡೀಷನಲ್ಲಿ ನಾವು ಏನು ಮಣ್ಣಿನ ಪರೀಕ್ಷೆಗೆ ತಗೋಬಾರ್ದು. ಆಮೇಲೆ ಈ ಮರದ ಕೆಳಗಿರುವಂಥ ಮಣ್ಣಾಗಿರ್ಬೋದು, ಈ ಏನು ಕರೆಂಟ್ ಕಂಬ ಇರ್ತತಲ್ಲ ರೈತ ಬಾಂಧವರೆ, ಅದು ಅಲ್ಲಿ ನಾವು ಮಣ್ಣಿನ ಪರೀಕ್ಷೆ ತಗೋಬಾರ್ದು. ಅಥವಾ ಈ ಮರಗಳಿರ್ತಾವ ಮರದ ನೆರಳಲ್ಲಿ ನಾವು ಮಣ್ಣಿನ ಪರೀಕ್ಷೆ ತಗೋಬಾರ್ದು. ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ನಾವು 2 ಗಿಡಗಳ ಮಧ್ಯಭಾಗದಲ್ಲಿ ಒಂದು ಎಕರೆಗೆ 5 ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ಕೊಂಡು 5 ಸ್ಯಾಂಪಲ್ ನ ಒಂದ್ ಕಡೆ ಗುಪ್ಪೆ ಹಾಕೋಬೇಕು. ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಗೋಣಿಚೀಲ ಆಗಿರ್ಬೋದು, ಈ ಗೊಬ್ಬರದ ಚೀಲ ಆಗಿರ್ತಾವಲ್ಲ ರೀತಿ ಬಂದ್ರೆ ಅದ್ರ ಮೇಲೆ ಹಾಕೊಂಡು ನೀವೇನ್ ಮಾಡ್ಬೇಕಾದ್ರೆ 4 ಭಾಗ ಮಾಡ್ಬೇಕು. ಅದನ್ನ 4 ಭಾಗ ಮಾಡಿ 2 ಡಿಸ್ಕಾರ್ಡ್ ಮಾಡ್ಬೇಕು, 2 ಮತ್ತೆ ಕೂಡಿಸ್ಬೇಕು. ಈ ರೀತಿ 3 ಸಲ ನೀವು ಮಾಡಿ ಅದನ್ನ ನಾವು ಮಣ್ಣಿನ ಪರೀಕ್ಷೆನ ತಗೋಬೇಕು. ಅದೇ ಈ ನಮ್ಮ ಫೀಲ್ಡ್ ಕ್ರಾಪ್ಸ್ ಅಲ್ಲಿ ಪ್ಯಾಡಿ ಭತ್ತ ಆಗಿರ್ಬೋದು ಮೆಕ್ಕೆಜೋಳ ಆಗಿರೋ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದು ಕಟಾವ್ ಆದ್ಮೇಲೆ ನಾವು ಪರೀಕ್ಷೆಗೆ ತಗೊಳೋದೇ ಬೆಸ್ಟ್. ಯಾಕಪ್ಪ ಅಂದ್ರೆ ಇದು ಅತಿ ನಾವು ಗೊಬ್ಬರ ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್ ಡಿ ಎ ಪಿ ಅವೆಲ್ಲ ಜಾಸ್ತಿ ಹಾಕಿರ್ತೀವಿ, ಹತ್ತಿರ ಇರೋದ್ರಿಂದ ನಾವು ಸ್ಲೋ ಆಗಿ ತಗೊಂತಿರುತ್ತೆ. ಆದ ಕಾರಣ ಏನಪ್ಪ ಅಂದ್ರೆ ನಾವು ಅದನ್ನ ಬೆಳೆ ಕಟಾವ್ ಆದ ತಕ್ಷಣ ನಾವು ತಗೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಹಿಂಗ್ ತಗೊಂಡಂತ ಮಣ್ಣನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದರಲ್ಲಿ ಆ ರೈತನ ಹೆಸರು ಮತ್ತೆ ಆಮೇಲೆ ಯಾವಾಗ ಏನ್ ಬೆಳೆ ಹಾಕಿದ್ದವನು ಮತ್ತೆ ಏನ್ ಗೊಬ್ಬರ ಹಾಕಿದ್ದ ಡೀಟೇಲ್ ಆಗಿ ನಮಗೆ ಸರ್ವೆ ನಂಬರ್ ಏನು, ಹೊಲದ ಓನರ್ ಹೆಸರೇನು, ಮತ್ತೆ ಯಾವ ಬೆಳೆ ಹಾಕ್ಬೇಕಂತಿದ್ದಾರೆ, ಮತ್ತೆ ಹಿಂದೆ ಯಾವ ಬೆಳೆ ಹಾಕಿದ್ರು ಅನ್ನೋದನ್ನು, ಮತ್ತೆ ಯಾವ ಗೊಬ್ಬರಗಳು ಹಾಕಿದ್ರು ಅನ್ನೋ ಇಷ್ಟು ಇನ್ಫಾರ್ಮೇಶನ್ ನೀವು ಒಂದು 1/2 kg ಮಣ್ಣಿನ ಮಾದರಿನ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ತಗೊಂಡು ನೀವು ಬಂದು ನಮ್ಮ ಕತ್ಲಗೆರೆ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಆಮೇಲೆ ಟಿ ಕೆ ವಿ ಕೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಾಗಿರುವಾಗ ಅಲ್ಲೂ ಮಾಡ್ತಾರೆ. ಇಷ್ಟೆಲ್ಲ ನೀವು ಕೊಟ್ಟರೆ ನಾವು ನಿಮಗೆ ಯಾವ ಮಣ್ಣಿಗೆ ಯಾವ ಬೆಳೆ ಹಾಕಬೇಕು, ಯಾವ ಒಂದು ಪೋಷಕಾಂಶಗಳನ್ನು ನೀವು ಮಣ್ಣಿಗೆ ಕೊಡಬೇಕು ಅನ್ನೋದನ್ನ ನಾವು ಡೀಟೇಲ್ ಆಗಿ ವಿತ್ ರೆಕಮೆಂಡೇಶನ್ ನಾವು ಕೊಡ್ತೀವಿ ರೈತ ಬಾಂಧವರೇ. ಸರ್, ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಯಾವ ಕಾಲದಲ್ಲಿ ಮಾಡಿಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಈಗ ಬೇಸಿಗೆಯಲ್ಲಿ ಮಾಡಿಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಏನು ಹಿಂಗಾರಿ ಬೆಳೆಗಳೆಲ್ಲ ಕಟಾವು ಮಾಡಿದ್ಮೇಲೆ ಈಗ ಜನವರಿ ಫೆಬ್ರವರಿಯಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ತುಂಬಾ ಒಳ್ಳೆ ಕ್ವಶನ್ ಇದೆ. ಯಾಕಂದ್ರೆ ಈಗ ಒಂದು ರೈಟ್ ಕಂಡೀಷನ್ ಇದೆ ರೈತ ಬಾಂಧವರಿಗೆ, ಎಲ್ಲ ಬೆಳೆಗಳು ಕಟಾವು ಬಂದಿರ್ತಾವೆ ಮತ್ತು ಎಲ್ಲ ಅಡಿಕೆನೂ ಎಲ್ಲ ಬಿಡಿಸಿರ್ತಾರೆ, ಇದು ರೈಟ್ ಕಂಡೀಷನ್. ಈಗ ನೀವು ಮಣ್ಣಿನ ಮಾದರಿಗಳನ್ನ ಪರೀಕ್ಷೆ ಮಾಡ್ಕೊಂಡ್ಬಂದು ನಮಗೆ ತಂದು ಕೊಟ್ಟರೆ ನಾವು ಡೀಟೇಲ್ ಆಗಿ ನಿಮಗೆ ಈ ಮಣ್ಣಿಗೆ ಮುಂದಿನ ಸತಿ ಏನೇನು ಹಾಕ್ಬೇಕಪ್ಪ, ಯಾವ ಒಂದು ಇದರಲ್ಲಿ ಏನೇನು ಹಾಕ್ಬೇಕಪ್ಪ, ಮತ್ತೆ ಈ ಮಣ್ಣಲ್ಲಿ ಏನೇನು ಅಂಶ ಐತಿ ಅನ್ನೋದನ್ನ ನಾವು ಡೀಟೇಲ್ ಆಗಿ ಕೊಡ್ತೀವಿ. ಈಗ ಮಣ್ಣು ಪರೀಕ್ಷೆ ಮಾಡಿಸಬೇಕಾದ್ರೆ ಈಗ ಮಣ್ಣಿನಲ್ಲಿ ತೇವಾಂಶ ಇರಬಾರ್ದು ಅಂತ ಹೇಳಿದ್ರ, ಅಂದ್ರೆ ಯಾಕೆ ಇರಬಾರ್ದು ತೇವಾಂಶ? ಈ ತೇವಾಂಶ ಇದ್ರೆ ಏನಾಗತ್ತಪ್ಪ ಅಂದ್ರೆ ಕೆಲವೊಂದು ಪೋಷಕಾಂಶಗಳು ಅಂದ್ರೆ ಪರ್ಕ್ಯುಲೇಷನ್ ಅಂತಾರೆ ಸರ್, ಅಂತರ್ಜಲ ಹೋಗಿ ಸೇರ್ತಾವಲ್ಲ, ಆತರ ಏನಪ್ಪ ಅಂದ್ರೆ ಅದು ರೈಟ್ ಕಂಡೀಷನ್ ಅಲ್ಲ. ನಮಗೆ ಆ ಒಂದು ಕಂಡೀಷನ್ ಅಲ್ಲಿ ನಾವು ಮಣ್ಣು ಪರೀಕ್ಷೆ ತಗೊಂಡ್ರೆ ಅದ್ರ ಪೋಷಕಾಂಶಗಳ ನಿಖರವಾದ ಒಂದು ನಮಗೆ ಫಲಿತಾಂಶ ಬರಲ್ಲ. ಈ ಮಣ್ಣಲ್ಲಿ ಎಷ್ಟಿದೆ ಅನ್ನೋದನ್ನ ನಿಖರವಾಗಿ ಹೇಳಕ್ಕಾಗಲ್ಲ. ಆದ್ರಿಂದ ನಾವ್ ಏನ್ ಮಾಡ್ಬೇಕು, ಆದಷ್ಟು ಡ್ರೈ ಇರೋ ಒಂದು ಮಣ್ಣು ಅಂತಂದ್ರೆ ಚಲೋ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ನಾವು ನೆರಳಲ್ಲಿ ಒಣಗಿಸ್ಬೇಕು, ಆದಷ್ಟು ಡ್ರೈ ಅಂದ್ರೆ ಡ್ರೈ ಅಂದ್ರೆ ಈ ಒಣಗಿರೋ ಮಣ್ಣನ್ನ ತಂದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ಸರ್. ಸರ್, ಈಗ ಒಬ್ಬ ರೈತಂದು ಒಂದು 5 acre ಪ್ಲಾಟ್ ಇದೆ ಅಂತ ಹೇಳಿ ನಾವು ಅನ್ಕೊಳ್ಳೋಣ. ಈಗ 5 acreಯಲ್ಲಿ ಒಂದ್ ಕಡೆ 1-2 acre ಕಪ್ಪು ಭೂಮಿ ಇರುತ್ತೆ, ಒಂದ್ ಕಡೆ 1 acre ಕೆಂಪು ಭೂಮಿ ಇರುತ್ತೆ, ಇನ್ನೊಂದ್ ಕಡೆ 1-2 acre ಈ ಒಂಥರ ಬೇರೆ ಮಳಲ್ ಮಿಕ್ಸಿತ ಮಣ್ಣು ಇರುತ್ತೆ, ಅಂತ ಒಂದು ರೈತರು ಯಾವ ರೀತಿ ಮಣ್ಣು ಪರೀಕ್ಷೆಯನ್ನ ಅಲ್ಲಿ ಕಲೆಕ್ಟ್ ಮಾಡ್ಬೇಕಾಗುತ್ತೆ? ತುಂಬಾ ಒಳ್ಳೆ ಕ್ವಶನ್ ಇದು. ಯಾಕಪ್ಪ ಅಂದ್ರೆ ನಾವು ಕೆಲವೊಂದು ನಮಗೆ ಒಂದು 5 acre ಜಮೀನಲ್ಲಿ ನಮ್ಗೆ ಎಲ್ಲಾ ಕಡೆ ಭೂಮಿನೂ ಒಂದೇ ತರ ಬೆಳೆಯಲ್ಲ ಅದು ಮಣ್ಣು. ಕೆಲವೊಂದ್ ಕಡೆ ಏನಾಗಿರುತ್ತೆ ಗ್ರೀನ್ ಇರತತಿ, ಕೆಲವೊಂದ್ ಕಡೆ ಅದೇ ಪಕ್ಕದಲ್ಲಿ ಇರುವಂತ 1 acre ಜಾಗದಲ್ಲಿ ಹಳದಿ ಇರತತಿ. ಸೊ ಹಳದಿ ಇರುವಂತ ಜಾಗದಲ್ಲಿ ಮತ್ತೆ ಗ್ರೀನ್ ಇರುವಂತ ಜಾಗದಲ್ಲಿ ಬಹಳ ಫರ್ಕ್ ಇರ್ತದೆ, ಅದ್ರಲ್ಲಿ ನ್ಯೂಟ್ರಿಯಂಟ್ ಬ್ಯಾಲೆನ್ಸ್ ಏನಿರುತ್ತೆ ಬಹಳ ವೇರಿಯೇಷನ್ಸ್ ಇರ್ತಾವ. ಆದ ಕಾರಣ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದು ಮಣ್ಣಿನ ಒಂದು ಏನಪ್ಪ ಕೆಲವೊಂದ್ ಕಡೆ ಕೆಂಪು ಮಣ್ಣು ಮರಳು ಮಿಶ್ರಿತ ಇರ್ತತಿ, ಇನ್ನೊಂದು ಅದೇ 5 acreಯಲ್ಲಿ ಕೆಲವೊಂದ್ ಕಡೆ ಕಪ್ಪು ಮಣ್ಣು ಮತ್ತೆ ಮರಳು ಅಂಶ ಕಡಿಮೆ ಇರ್ತತಿ. ಈ ಸಮಯದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಮಣ್ಣನ್ನ ಮಾದರಿಗಳನ್ನ ಯಾವ ತರ ತಗೋಬೇಕಪ್ಪ ಅಂದ್ರೆ ಕೆಲವೊಂದು ಬಹಳ ಹಸಿರಿರುವಂತಹ ಜಾಗದಲ್ಲಿ ಒಂದು ಮಣ್ಣನ್ನ ಪರೀಕ್ಷೆ ಮಾಡಕ್ ತಗೋಬೇಕು. ಅದನ್ನ 1/2 acre ಆಗಿರ್ಬೋದು, ಅದ 1/2 acre ಇದ್ರೂ 1 acre ಇದ್ರೂ ಅಚ್ಚ ಹಸಿರಿರುವಂತ ಒಂದು ಮಾದರಿಯನ್ನ ಪರೀಕ್ಷೆ ತಗೋಬೇಕು. ಅದೇ ಜಾಸ್ತಿ ನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಅದೇ ಹಳದಿ ಇರುವಂತ ಜಾಗದಲ್ಲಿ ಅಂದ್ರೆ ವೇರಿಯೇಷನ್ಸ್ ನಿಮ್ಗೆ ಏನ ಕಾಳದ್ರೆ ಈಗ ಹಸಿರಿರೋದು ಬಿಟ್ಟು ಬೇರೆ ತರ ಏನಿದ್ರೆ ಅಂತ ಜಾಗದಲ್ಲಿ ನಾವು ಮಣ್ಣಿನ ಪರೀಕ್ಷೆ ತಗೋಬೇಕು. ಅಥವಾ ನಾನು ಏನಿದ್ದೀನಿ 5 acre ಜಾಗದಲ್ಲಿ ಕೆಂಪು ಮಣ್ಣೆ ಒಂದ್ ಕಡೆ ಇತ್ತಪ್ಪ ಅಂದ್ರೆ ಅದನ್ನೇ ಒಂಥರ ಒಂದ್ ಮಾದರಿ ತಗೋಬೇಕು. ಕಪ್ಪ ಮಣ್ಣು ಇತ್ತಪ್ಪ ಅಂದ್ರೆ ಅದನ್ನು ಒಂಥರ ಮಾದರಿ ತಗೋಬೇಕು. ಹೀಗೆ ವೇರಿಯೇಷನ್ಸ್ ನಮ್ಮ ಹೊಲದಲ್ಲಿ ಬಹಳ ಒಂದು ವೇರಿಯೇಷನ್ಸ್ ಐತಪ್ಪ. ಏನು ನಮಗೆ ಇಂಚಿನ ಜಾಗದಲ್ಲೂ ನಮಗೆ ಏನು ಮಣ್ಣಿನ ಪರೀಕ್ಷೆ ಮಾದರಿಗಳು ಬಹಳ ವೇರಿಯೇಷನ್ ಐತೆ ಅನ್ನೋದನ್ನ ನಾವು ನೋಡಿ ಅದರ ಆಧಾರದ ಮೇಲೆ ನಾವು ಮಣ್ಣಿನ ಮಾದರಿಗಳನ್ನ ತಗೋಬೇಕು. ಈಗ ಅದೇ ಕಾಮನ್ ಲೋಕರೂಢಿ ಇದ್ದಂಗೆ ಸಾಯಿಲ್ ಇಸ್ ಎ ಹೆಟ್ರೋಜಿನಿಟಿ ಅಂತಾರೆ. ಅಂದ್ರೆ 1 inch ಜಾಗದಲ್ಲಿ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ಅದನ್ನ ನಮಗೆ ಮಣ್ಣಿನಲ್ಲಿ ನಾವು ನೋಡಬಹುದು. ಆದ ಕಾರಣ ನಾವು ಮಣ್ಣಿನ ಪರೀಕ್ಷೆ ಮಾಡ್ಬೇಕಾದ್ರೆ ನಮಗೆ ಮೊದಲು ಹೊಲದ ವೀಕ್ಷಣೆ ಮಾಡ್ಕೋಬೇಕು. ಹೊಲದ ವೀಕ್ಷಣೆ ಮಾಡ್ಕೊಂಡ್ಬಿಟ್ಟು ಅದನ್ನ ಯಾವ ಯಾವ ಜಾಗದಲ್ಲಿ ಹಸಿರು ಐತಿ, ಯಾವ ಜಾಗದಲ್ಲಿ ಎಲ್ಲೋ ಐತಿ, ಯಾವ ಜಾಗದಲ್ಲಿ ಚೆನ್ನಾಗಿ ಬೆಳೆ ಬೆಳದತಿ, ಯಾವ ಜಾಗದಲ್ಲಿ ಚೆನ್ನಾಗಿ ಬೆಳೆದಿಲ್ಲ, ಹೀಗೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ನಾವು ಮಣ್ಣಿನ ಮಾದರಿಗಳನ್ನ ಪರೀಕ್ಷೆಗೆ ತಗೋಬೇಕು ಸರ್. ಈಗ ಮಳೆಗಾಲದಲ್ಲಿ ಕೃಷಿ ಬೆಳೆಗಳು ಇರ್ತಾವ ಸರ್ ನಮ್ಮ ಜಮೀನಿನಲ್ಲಿ, ಅಂತ ಟೈಮ್ನಲ್ಲಿ ಮಣ್ಣು ಪರೀಕ್ಷೆ ಯಾಕೆ ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ತೋಟಗಾರಿಕೆ ಬೆಳೆಗಳನ್ನು ಮಳೆಗಾಲದಲ್ಲೂ ಕೂಡ ಪರೀಕ್ಷೆಗೆ ತಗೋಬಹುದು, ಪ್ರಾಬ್ಲಮ್ ಇಲ್ಲ. ಆದ್ರೆ ನಮಗೆ ಫೀಲ್ಡ್ ಕ್ರಾಪ್ಸ್ ಅಂತಾರಲ್ಲ, ಇದು ಭತ್ತ ಮೆಕ್ಕೆಜೋಳ ಈ ಜಾಗದಲ್ಲ ನಾವು ತಗೊಂಡ್ರೆ ಏನಾಗುತ್ತೆ, ನಾವು ಅದಕ್ಕೆ ಫರ್ಟಿಲೈಸರ್ಸ್ ಜಾಸ್ತಿ ಆಗಿರ್ತೀವಿ, ಮೆಕ್ಕೆಜೋಳಕ್ಕಾಗಿರ್ಬೋದು ಅದಕ್ಕೆಲ್ಲ ಆಗಿರ್ಬೋದು, ನೀರಲ್ಲಿ ಫರ್ಟಿಲೈಸರ್ ಜಾಸ್ತಿ ಆಗಿರೋದ್ರಿಂದ ನಿಖರವಾದ ಫಲಿತಾಂಶಗಳು ನಿಮ್ಮ ಮಣ್ಣಿಂದ ನಾವು ತಗೊಳಕ್ ಆಗಲ್ಲ. ಆದ್ದರಿಂದ ಏನ್ ಮಾಡ್ಬೇಕಪ್ಪ, ಕಟಾವ್ ಆದ ತಕ್ಷಣ ತಗೊಳೋದೇ ಬೆಸ್ಟ್. ನೀವು ಮಳೆಗಾಲದಲ್ಲೂ ತಗೋಬಹುದು, ನೋ ಪ್ರಾಬ್ಲಮ್, ಏನಾಗಲ್ಲ. ಬಟ್ ಫಲಿತಾಂಶಗಳು ನಿಖರವಾಗಿರೋ 1962ರಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ಬಂತು. ಆವಾಗಿಂದ ಏನಾಯ್ತು, ನಮ್ಗೆ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಕತ್ತೀವಿ, ಪೆಸ್ಟಿಸೈಡ್ಸ್ ಇವೆಲ್ಲ ಯೂಸ್ ಮಾಡಕ್ಕಿಂತ ಏನಾಗಿದೆ, ಮಣ್ಣಿನ ಆರೋಗ್ಯ ಸ್ಥಿತಿ ಸಂಪೂರ್ಣ ಹದಗೆಡುವ ಒಂದು ರೀತಿಯಲ್ಲಿ ಬಂದಿದೆ. ನಮಗೆ ಈಲ್ಡ್ ಜಾಸ್ತಿ ಸಿಕ್ಕಿರ್ಬೋದು, ಆ ಈಲ್ಡ್ನಲ್ಲಿ ಹೆಚ್ಚು ಆರೋಗ್ಯಯುತವಾದ ಆಹಾರ ನಾವು ಪಡ್ಕೊಳ್ಳೋದ್ರಲ್ಲಿ ಎಲ್ಲೋ ವಿಫಲವಾಗ್ತಿದ್ವಿ ರೈತ ಬಾಂಧವರೇ. ಈ ನಿಟ್ಟಿನಲ್ಲಿ ನಾವು ಹಿಂದಿನ ಕಾಲದಲ್ಲಿ ಏನೋ ಹೆಚ್ಚು ಏನಂದ್ರೆ ಅವ್ರದ್ದು ಸಂಪೂರ್ಣವಾಗಿ ಸಾವಯವ ಗೊಬ್ಬರಗಳನ್ನ ಬಳಸಿದ್ರು. ಅಲ್ಲಿ ನಮಗೆ ಏನೋ ಈಲ್ಡ್ ಅಂತಾರಲ್ಲ, ಇದು ಇಳುವರಿ ಅಂತಾರಲ್ಲ, ಇಳುವರಿ ಕಮ್ಮಿ ಬಂದ್ರು ಕೂಡ ಹೆಚ್ಚಿನ ಆರೋಗ್ಯವಾಗಿ ಇರುವಂತಹ ನಮ್ಗೆ ಆಹಾರ ಸಿಕ್ತಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಾಗುತ್ತೆ, ಹೆಚ್ಚು ಹೆಚ್ಚು ರಾಸಾಯನಿಕಗಳು ಹೆಚ್ಚೆಚ್ಚು ನಮಗೆ ಅದು ಬೆಳೆ ಸಿಗ್ಬೇಕಪ್ಪ ಅನ್ನೋದ್ರ ನಿಟ್ಟಿನಲ್ಲಿ ಏನ್ ಮಾಡ್ತಿದ್ರು ರೈತರು, ಏನ್ ಹೆಚ್ಚೆಚ್ಚು ಗೊಬ್ಬರಗಳು ಅಂತ ನಮ್ಗೆ ಅವ್ರು ಒಂದ್ ಚೀಲ ಹೇಳಿದ್ರೆ ಅಂದ್ರೆ ನಾವು 4 ಚೀಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ ಅನ್ನೋ ಒಂದು ಅವೈಜ್ಞಾನಿಕ ಪದ್ಧತಿಗಳನ್ನ ನಾವು ರೈತರು ಇವತ್ತೇನು ಬಳಸ್ತಿರೋ ನೋಡ್ತಿರ್ಬೋದು. ಈ ಒಂದು ನಿಟ್ಟಿನಲ್ಲಿ ನಮಗೆ ವಿಜ್ಞಾನಿಗಳ ಇದನ್ನ ನಾವು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀವಿ ನಿಮಗೆ, ಮಣ್ಣಿನ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ, ನೀವು ಎಷ್ಟು ಗೊಬ್ಬರ ನಿಖರವಾಗಿ ಹಾಕಿದ್ರೆ ಮಾತ್ರ ನಿಮ್ಗೆ ಎಷ್ಟು ಬೆಳೆ ಬರುತ್ತೆ ಅನ್ನೋದನ್ನ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇದರಿಂದ ನಿಮ್ದು ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ. ಯಾಕಂದ್ರೆ ನಾವು 2 ಚೀಲ ತಗೊಳ್ಳೋದ್ರಲ್ಲಿ ನಮ್ಗೆ ವಿಜ್ಞಾನಿಗಳು ಹೇಳ್ದಂಗೆ 1 ಚೀಲ ತಗೊಂಡಾಗ ನಿಮ್ಗೆ 1 ಚೀಲದ ದುಡ್ಡು ಉಳಿತೈತೆ ರೈತ ಬಾಂಧವರು. ಈ ಒಂದು ನಿಟ್ಟಿನಲ್ಲಿ ನೀವು ಇದ್ರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಮಣ್ಣಿನ ಪರೀಕ್ಷೆ ಮಾಡ್ಕೊಂತ ಮಣ್ಣಿನ ಒಂದು ವೈಜ್ಞಾನಿಕ ರೀತಿಯ ಪೋಷಕಾಂಶಗಳನ್ನು ನಾವು ತಿಳ್ಕೊಂಡು ನಾವು ವೈಜ್ಞಾನಿಕ ರೀತಿಯಲ್ಲಿ ಬೇಸಾಯ ಮಾಡಿದಾಗ ಹೆಚ್ಚು ಇಳುವರಿ ತಗೋಬಹುದು, ಮಣ್ಣಿನ ಆರೋಗ್ಯವನ್ನು ಸ್ಥಿರವಾಗಿ ಇಟ್ಕೋಬಹುದು, ಮಣ್ಣಿನ ಒಂದು ಸ್ಥಿತಿಯನ್ನು ನಾವು ಸ್ಥಿರವಾಗಿ ಇಟ್ಬೇಕು ಅಂತ ನಾವು ಹೇಳ್ಬೋದು ಸರ್. ಈಗ ಮಣ್ಣಿನ ಒಂದು ಆರೋಗ್ಯ ಕಾಪಾಡಬೇಕಂತಂದ್ರೆ ಮಣ್ಣಿನಲ್ಲಿ ಸರಿಸಮವಾದ ಒಂದು ಪೋಷಕಾಂಶಗಳು ಇರಬೇಕಂತಂದ್ರೆ ಇವತ್ತಿನ ದಿನದಲ್ಲಿ ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರಗಳನ್ನ ಬಳಸಬೇಕು ಅಂತ ಹೇಳ್ತೀರಾ? ಹೆಚ್ಚು ಹೆಚ್ಚು ಸಾವಯವ ಅಂತ ಹೇಳ್ತಿಲ್ಲ ಈಗ, ಯಾಕಂದ್ರೆ ಈಗಿನ ಜನಸಂಖ್ಯೆ ಏನಾಗಿದೆ, ಸುಮಾರು ನಮ್ಮ 130-140 ಕೋಟಿ ಜನಸಂಖ್ಯೆ ಇದೆ. ಇಷ್ಟು ಜನಸಂಖ್ಯೆಗೆ ನಾವು ಏನು ನಾವು ಆಹಾರ ಕೊಡ್ಬೇಕಪ್ಪ ಅಂದ್ರೆ ನಾವು ಎಲ್ಲ ಬರೀ ಸಾವಯವ ಕೊಟ್ಟರೆ ಏನಾಗುತ್ತೆ, ಈಲ್ಡ್ ಡಿಕ್ರೀಸ್ ಆಗ್ಬಿಡ್ತದೆ. ಆ ಒಂದು ನಿಟ್ಟಿನಲ್ಲಿ ನಮಗೆ ಇಂಟಿಗ್ರೇಟೆಡ್ ಸಮಗ್ರ ರೀತಿಯಲ್ಲಿ ಪೋಷಕಾಂಶಗಳನ್ನ ನಾವು ತಗೊಳ್ಳುವಂತ ರೀತಿ ಇಂಟಿಗ್ರೇಟೆಡ್. ಯಾಕಪ್ಪ ಅಂದ್ರೆ ಈಗ 50 ಕೆಜಿ ನಾನು ಯೂರಿಯಾ ಬಳಸಿದ್ರೆ ಇನ್ನು 50 ಕೆಜಿ ನಾನು ಕೊಟ್ಟಿಗೆ ಗೊಬ್ಬರನೋ ಅಥವಾ ವರ್ಮಿ ಕಾಂಪೋಸ್ಟ್ ಅಂತಾರೆ ಎರೆಹುಳು ಗೊಬ್ಬರನೋ ಅಥವಾ ನಮ್ಮ ಹೊಲದೇ ಬಂದಿರುವಂತಹ ಏನೋ ರೆಸಿಡ್ಯೂಸ್ ಇರ್ತಾವಲ್ಲ ಅದನ್ನೆಲ್ಲ ಕಳಿಸಿ ಅದ್ರ ಜೊತೆಗೆ ನಾವು ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಹಾಕಿದ್ರೆ ಆ ತರ ನೀವು ಮಿಕ್ಸ್ ಮಾಡಿ ಹಾಕಿದಾಗ ಏನಾಗುತ್ತಪ್ಪ ಅಂದ್ರೆ ಸಸ್ಯನ ಬೇರೆ ಏನ್ ಮಾಡುತ್ತೆ, ಈಸಿಯಾಗಿ ತಗೊಂಡು ಅದನ್ನ ಹೆಚ್ಚಿನ ಇಳುವರಿಗೆ ಸಹಾಯ ಮಾಡುತ್ತೆ. ಈಗ ಒಂದು 50% ನಾವು ಸಾವಯವ ಮತ್ತು 50% ನಾವು ರಾಸಾಯನಿಕ ಗೊಬ್ಬರಗಳನ್ನು ನಾವು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ರಾಸಾಯನಿಕ ಗೊಬ್ಬರದಲ್ಲಿರುವಂತಹ ಪೋಷಕಾಂಶಗಳು ಬೇಗ ಸಸ್ಯಕ್ಕೆ ಲಭ್ಯವಾಗ್ಬಿಡ್ತಾವ, ಅದು ಖಾಲಿ ಆಗ್ಬಿಡುತ್ತೆ. ಆದ್ರೆ ಸಾವಯವ ಗೊಬ್ಬರದಲ್ಲಿ ನಾವು ಗೊಬ್ಬರ ಹಾಕಿರ್ತೀವಲ್ಲ ಅದರಲ್ಲಿ ಮಿನಿಮಮ್ ಅಂದ್ರೆ ಕೂಡ ನಮ್ಗೆ ಅದು ಕಳಿಬೇಕಂದ್ರೆ 6 ತಿಂಗಳಿಂದ 1-1.5 ವರ್ಷ ತನಕನೂ ಬೇಕು. ಹಾಗಾಗಿ ಇದರಲ್ಲಿ ನಮ್ಮ ಮಣ್ಣಿನಲ್ಲಿ ಫಲವತ್ತತೆ ಸಂಪೂರ್ಣವಾಗಿ ಮೇಂಟೈನ್ ಆಗ್ತಿರುತ್ತೆ, 1-2 ವರ್ಷ ತನಕ 3 ವರ್ಷ ತನಕ ಸಂಪೂರ್ಣವಾಗಿ ಮೇಂಟೈನ್ ಆಗ್ತಿರುತ್ತೆ. ಈ ನಿಟ್ಟಿನಲ್ಲಿ ನೀವು ಇಂಟಿಗ್ರೇಟೆಡ್ ಸಮಗ್ರ ರೀತಿಯ ಪೋಷಕಾಂಶಗಳ ಮ್ಯಾನೇಜ್ಮೆಂಟ್ ಅಂತಾರೆ, ಈ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ ಹೆಚ್ಚು ಭೂಮಿಯನ್ನು ಸುಸ್ಥಿರವಾಗಿ ಇಟ್ಕೋಬಹುದು, ನಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನು ಕೂಡ ನಾವು ಉತ್ತಮವಾದ ಮಣ್ಣಿನ ಆರೋಗ್ಯವನ್ನು ನಾವು ಕೊಡಬಹುದು ರೈತ ಬಾಂಧವರೇ. ಈಗ ಮಣ್ಣಿನ ಮಾದರಿಯನ್ನು ತೆಗೆದುಕೊಂಡು ಅಂದ್ರೆ ಮಣ್ಣಿನ ಪರೀಕ್ಷಾ ಕೇಂದ್ರಗಳಿಗೆ ಕೊಟ್ಟಾಗ ಪರೀಕ್ಷೆಯ ಒಂದು ಫಲಿತಾಂಶ ಎಷ್ಟು ದಿನದೊಳಗೆ ಕೊಡ್ತಾರೆ ಸರ್ ನಮ್ಮ ಕೃಷಿಕರಿಗೆ? ಈಗ ನಮಗೆ ಕೆಲವೊಂದು ನಾವು ರಿಮೋಟ್ ಏರಿಯಾದಲ್ಲಿ ಇರ್ತೀವಿ, ಅಂದ್ರೆ ನಮಗೆ ಕರೆಂಟ್ ಅವರ್ಸ್ ಅವೈಲಬಿಲಿಟಿ ಜಾಸ್ತಿ ಇರಲ್ಲ. ನೀವು ಒಂದು ಸ್ಯಾಂಪಲ್ ತಂದು ಕೊಟ್ರೆ ನಮಗೆ 3-4 ದಿವಸ ಬೇಕಾಗುತ್ತೆ ಸರ್. ಅದರಲ್ಲಿ ನಮಗೆ ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟಾಶು, pH ಅಂತಾರೆ, ಮತ್ತೆ EC ಅಂತಾರೆ, ಮಣ್ಣಿನ ರಸಸಾರ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇವೆಲ್ಲ ಮಾಡ್ಬೇಕಂದ್ರೆ ಮಿನಿಮಮ್ ಅಂದ್ರೆ 4-6 ದಿವಸ ಬೇಕಾಗುತ್ತೆ ಒಂದು ಸ್ಯಾಂಪಲ್ಗೆ. ಆದ್ದರಿಂದ ನಾವು ಒಂದು 4-5 ದಿವಸಕ್ಕೆ ನಿಮ್ಮೆಲ್ಲ ಒಂದು ಆ ಮಣ್ಣಿನ ಆರೋಗ್ಯದ ಸ್ಥಿತಿಯನ್ನು ಸುಸ್ಥಿರವಾಗಿ ನಾವು ಕೊಡ್ತೀವಿ. ಮತ್ತು ಅದ್ರ ಯಾವ ಗೊಬ್ಬರ ಹಾಕಬೇಕು, ಯಾವ ಒಂದು ಗೊಬ್ಬರ ಹಾಕಿದ್ರೆ ನಿಮ್ಗೆ ಚಲೋ ಈಲ್ಡ್ ಬರ್ತೈತಿ, ನಿಮ್ಮ ಮಣ್ಣಿನಲ್ಲಿ ಯಾವ ಹೆಚ್ಚಿದೆ ಯಾವ್ದು ಕಮ್ಮಿ ಇದೆ ಅನ್ನೋದನ್ನ ನಾವು ನಿಖರವಾಗಿ ಹೇಳ್ತೀವಿ ರೈತ ಬಾಂಧವರು. ಈಗ ಮಣ್ಣಿನ ಮಾದರಿಯನ್ನು ತೆಗೆದುಕೊಂಡು ಮಣ್ಣಿನ ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಬಂದಾಗ ರೈತರಿಗೆ ಆ ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳ ಕೊರತೆ ಇದೆ, ಯಾವ್ಯಾವ ಜಾಸ್ತಿ ಇದಾವೆ, ಈ ನಿಟ್ಟಿನಲ್ಲಿ ಅಷ್ಟೇನು ಸಲಹೆ ಕೊಡ್ತೀರಾ? ಮತ್ತೆ ಇದರ ಆಧಾರದ ಮೇಲೆ ಮುಂದಿನ ವರ್ಷ ಅಂದ್ರೆ ಮುಂದಿನ ಬೆಳೆ ಯಾವ ಬೆಳೆಯನ್ನ ಬೆಳೆಯಬಹುದು ಅಂತ ಹೇಳಿ ಸಲಹೆ ಕೊಡ್ತೀರಾ ಸರ್? ಸರ್, ನಾನು ಈ ತರ ಬಾಳೆ ಹಾಕ್ಬೇಕಂತಿದ್ದೀನಿ, ನಮ್ಮ ಮಣ್ಣಿನ ಪರೀಕ್ಷೆ ಮಾಡಿ ಬಾಳೆ ಸೂಕ್ತವಾಯ್ತೋ ಇಲ್ಲೋ ಅಂತ ನಾವು ಕೇಳಿದಾಗ ಏನ್ ಮಾಡ್ತೀವಿ, ಅದು ಆ ಬಾಳೆಗೆ ಕೆಲವೊಂದು ರಸಸಾರ ಅಂತ ಇಷ್ಟೇ ಇರ್ಬೇಕಂತಿರುತ್ತೆ, ಈಗ ಮಣ್ಣಿಗೆ ಬಾಳೆಗೆ 7 ಇರ್ಬೇಕಂತಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ಏನ್ ಮಾಡ್ತೀವಿ, ಅದನ್ನೆಲ್ಲ ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡಿ ಏನ್ ಮಾಡ್ತೀವಿ, ಬಾಳೆಗೆ ಇದು 1 ಕಳುತ್ತಾ ಅಂತ ನೋಡ್ತೀವಿ pH, ಇದು ಕಮ್ಮಿ ಇತ್ತೋ ಜಾಸ್ತಿ ಇತ್ತೋ ಅಥವಾ ಏನೋ ಒಂದು ಪ್ರಾಬ್ಲಮ್ ಇತ್ತೋ ಅಂತಂದ್ರೆ ಸರಿಪಡಿಸ್ಬಿಟ್ಟು ನೀವು ಬಾಳೆ ಹಾಕ್ರಪ್ಪ ಅಂತ ಹೇಳ್ತೀವಿ. ಅದೇ ರೀತಿ ಈ ಕಂಟಿನ್ಯೂ ಬೇರೆ ಮುಂದಿನ ಬೆಳೆ ಬೇರೆ ಹಾಕ್ತೀವಿ ಅಂದ್ರೆ ಕೂಡ ಅದರದ್ದು ನಮಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಲ್ಲೇ ಸಿಗುತ್ತೆ ನಮಗೆ, ನಮ್ಮ ಏನೋ ಕೃಷಿ ವಿಶ್ವವಿದ್ಯಾಲಯದ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ.